ಆಕಾಶವಾಣಿ ಮಂಗಳೂರು, ಈಗ ಕಿಸಾನ್ ವಾಣಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15 15 15, ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15 15 15, ಈಗ ಭಾರತ್ NPK 15 15 15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಸಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಶ್ರೀ ಭಾರತಿ ಸಮೂಹ ಸಂಸ್ಥೆಗಳು ನಂತೂರು ಪದವು ಮಂಗಳೂರು ಇವರ ವತಿಯಿಂದ ಜೂನ್ 11 ಆದಿತ್ಯವಾರ ಬೆಳಿಗ್ಗೆ 8 ರಾತ್ರಿ 8 ಹಲಸು ಮೇಳ ಆಹಾರೋತ್ಸವ ನಡೆಯಲಿದೆ. ಸ್ಥಳ ಶ್ರೀ ಭಾರತಿ ಸಮೂಹ ಸಂಸ್ಥೆಗಳು ಪದವು ನಂತೂರು ಮಂಗಳೂರು. ಹಲಸು ಮತ್ತು ವಿವಿಧ ತಿಂಡಿ ತಿನಿಸುಗಳನ್ನು ಸೇವಿಸಿ ಉಯ್ಯಿರಿ, ಆನಂದಿಸಿರಿ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆ, ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ರಾಜ್ಯಾದ್ಯಂತ ಉಚಿತ ಪ್ರಯಾಣ. ಜೂನ್ 11 ಭಾನುವಾರ ಮಧ್ಯಾಹ್ನ 1 ಚಾಲನೆ. KSRTC, BMTC, ವಾಯುವ್ಯ ಸಾರಿಗೆ ಸಂಸ್ಥೆ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನಗರ ಸಾಮಾನ್ಯ ಹಾಗೂ ವೇಗದೂತ ಬಸ್ಸುಗಳಲ್ಲಿ ರಾಜ್ಯಾದ್ಯಂತ ಉಚಿತ ಪ್ರಯಾಣದ ಸೌಲಭ್ಯ. ಮಹಿಳಾ ಸಬಲೀಕರಣದತ್ತ ನಮ್ಮ ಪಯಣ. ಶಕ್ತಿ ಯೋಜನೆ, ಶಕ್ತಿ ಯೋಜನೆ, ಶಕ್ತಿ ಯೋಜನೆ, ಶಕ್ತಿ ಯೋಜನೆ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ರೈತ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೃಷಿಕರಿಗೆ ದೊರಕುವ ಸೌಲಭ್ಯಗಳ ಮಾಹಿತಿ ಕುರಿತು ಮನೋಜ್ ಮೆನೇಜಸ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಮನೋಜ್ ಮ್ಯಾನೇಜಿಸ್ ಅವರು. ಅವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಕೃಷಿ ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಈ ವಿಭಾಗ ಏನು ಕೆಲಸ ಮಾಡ್ತಾ ಉಂಟು ಸರ್? ಸರ್, ಈಗ ತಾವು ನಮ್ಮ ಕ್ಷೇತ್ರದ ಒಂದು ಹಿನ್ನೆಲೆ ಮತ್ತು ಪೂಜ್ಯರ ಒಂದು ಆಶಯವನ್ನು ಗಮನಿಸಿದೆ ಆದರೆ, ಕಳೆದ 4 ಹಿಂದೆಯೇ ಪೂಜ್ಯರು ನಮ್ಮ ರೈತರ ಒಂದು ಶ್ರೇಯೋಭಿವೃದ್ಧಿಗಾಗಿ ಚಿಂತನೆ ಮಾಡಿದರು. ಇದನ್ನು ನಾವು ಗಮನಿಸಿದಾಗ ಆ ಆರಂಭದ ಕಾಲದಲ್ಲೇ ಯಾರು ನಮ್ಮ ಅತಿ ಸಣ್ಣ ರೈತರು ಯಾರಿದ್ದಾರೆ ಅವರು ಕೂಲಿ ಕೆಲಸಕ್ಕೆ ಹೋಗೋರು ಜಾಸ್ತಿಯಾಗಿ. ಈ ಕೂಲಿ ಕೆಲಸಕ್ಕೆ ಹೋಗುವಾಗ ಅವ್ರಿಗಂತೇಳಿದ್ದು ಭೂಮಿ ಇರ್ತದೆ ಮನೆಯಲ್ಲಿ, ಹಾಗಂತೇಳಿ ಅವರು ಆ ಭೂಮಿಯಲ್ಲಿ ಏನು ಕೆಲಸ ಮಾಡ್ತಿರಲಿಲ್ಲ. ಬದಲಾಗಿ ಅದನ್ನು ಹಾಗೆ ಬಿಟ್ಟು, ಅದನ್ನು ಪಾಳು ಬಿಟ್ಟು ಅಥವಾ ಹಡಿಲಿ ಬಿಟ್ಟು ಅವರು ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾಯಿದ್ರು. ಇದನ್ನು ಗಮನಿಸಿದಂಥ ಪೂಜ್ಯರು ಇವರು ಹೇಗೂ ಕೆಲಸಕ್ಕೆ ಹೊರಗಡೆ ಹೋಗ್ತಾರೆ, ಇರಲಿ ಅದೊಂದು ಥರ ಅವರಿಗೆ ಆದಾಯ, ಬಟ್ ಅವರ ಜಮೀನನ್ನು ಕೂಡ ಅವರು ಏನಾದರೂ ಮಾಡಬೇಕು ಅಂತ ಹೇಳ್ಕೊಂಡು ಅವರು ಆಗಲೇ 4 ಹಿಂದೆಯೇ ಅವರಿಗೆ ಅಡಿಕೆ ಗಿಡ, ತೆಂಗಿನ ಗಿಡ, ನಂತರ ಒಂದು ಆದಾಯ, ಬಟ್ ಅವರ ಜಮೀನನ್ನು ಕೂಡ ಅವರು ಏನಾದರೂ ಮಾಡಬೇಕು ಅಂತ ಹೇಳ್ಕೊಂಡು ಅವರು ಆಗಲೇ 4 ಹಿಂದೆಯೇ ಅವರಿಗೆ ಅಡಿಕೆ ಗಿಡ, ತೆಂಗಿನ ಗಿಡ, ನಂತರ ಒಂದು ಅವನಿಗಿರುವಂತಹ ಒಂದು ನೀರಾವರಿ ಅಭಿವೃದ್ಧಿ, ನೀರಿನ ಮೂಲದ ಒಂದು ಅಭಿವೃದ್ಧಿ ಇದನ್ನು ಮಾಡಲಿಕ್ಕೆ ಚಿಂತನೆ ಮಾಡಿದರು. ನಂತರ ಬಹುತೇಕ ನೀವು ಗಮನಿಸಿದ್ದೆ ಆದರೆ ಒಂದು ಆ ಟೈಮಲ್ಲಿ ಬಹುತೇಕ ಕೃಷಿ ಅಂತೇಳಿ ಮಾಡಲಿಕ್ಕೆ ಪ್ರದೇಶ ಸೂಕ್ತವಾಗಿರಲಿಲ್ಲ. ಅಂದರೆ ಎಲ್ಲ ಕಡೆ ಕಾಡುಗುಡ್ಡ ಇತ್ತು, ಎಲ್ಲದು ಜಮೀನು ಸಮನಾಗಿರಲಿಲ್ಲ, ಎಲ್ಲ ಅದಲ್ಲಿರಲಿಲ್ಲ. ಅದನ್ನು ಕೂಡ ಚಿಂತನೆ ಮಾಡಿ ಅವರೆಲ್ಲ ಅವನ ಜಮೀನನ್ನು ಸರಿ ಮಾಡಬೇಕು, ಅದು ಕೃಷಿಗೆ ಒಂದು ಯೋಗ್ಯವಾಗಿ ಮಾಡಬೇಕು, ಜೊತೆಗೆ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಆಗಲೇ ಪೂಜ್ಯರು ಅದನ್ನು ಚಿಂತನೆ ಮಾಡಿದರು. ಆಗ ಅವರಿಗೆ ಕೃಷಿ ಮಾಡಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಗಳು ಅದೆಲ್ಲ ಅವರು ಮಾಡಿಕೊಟ್ರು. ತದನಂತರ ಈ ಒಂದು ನಮ್ಮ ಅಭಿಯಾನ ಮುಂದುವರಿಯಿತು. ಜೊತೆಗೆ 1995 ಇದೇ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯರು ಪ್ರಗತಿ ಬಂಧು ಅಂತೇಳಿ ಹೆಸರು ಕೊಟ್ಟರು. ಅಂದರೆ ಎಲ್ಲರೂ ಸೇರಿ, ಅಂದರೆ ನಮ್ಮ ಅಕ್ಕಪಕ್ಕದವರು, ಸಮಾನ ಮನಸ್ಕರು, ಅಂದರೆ ಕೃಷಿ ಮಾಡುವವರು, ಸ್ವಲ್ಪ ಜಮೀನು ಇರುವವರು ಎಲ್ಲ ಸೇರಿಕೊಂಡು ಅವರು ಕೆಲಸ ಮಾಡಲಿ ಅಂದರೆ ಪ್ರಗತಿ ಬಂಧು ಅಂತೇಳಿ ಎಂಬ ಚಿಂತನೆಯನ್ನು ಕಲ್ಪಿಸಿ ಕಲ್ಪನೆ ಮಾಡಿದರು. ಅಂತೇಳಿದ್ರೆ ನಾವು ಮೈಯಾಳು ಅಂತೇಳಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನು ಪದ್ಧತಿ ಇದೆ ಅದಕ್ಕೆ ಒಂದು ಫ್ರೇಮ್ವರ್ಕ್ ಅಂತ ಇರಲಿಲ್ಲ. ಅಂದರೆ ನಾನು ಇವತ್ತು ನಿಮ್ಮಲ್ಲಿ ಬರ್ತೇನೆ ಮತ್ತು ನಾಳೆ ಇನ್ನೊಂದಲ್ಲಿ ಹೋಗ್ತೇನೆ ಹಾಗೆ ಹೋಗ್ತಾ ಇತ್ತು. ಬಟ್ ಇಲ್ಲಿ ಇದಕ್ಕೊಂದು ಸರಿಯಾದ ಒಂದು ಕಲ್ಪನೆ ಮಾಡಿ ಅವರು ಇದಕ್ಕೊಂದು ಫ್ರೇಮ್ವರ್ಕ್ ಅಂತ ಮಾಡಿ ಇವ್ರು ಹೀಗೆನ್ನೇ ಇರಬೇಕು, ವಾರಕ್ಕೊಮ್ಮೆ ಒಮ್ಮೆ ಅದು ಕೆಲಸ ಮಾಡಬೇಕು, ಅಲ್ಲಿ ಅವರು ಅವರ ಉಳಿತಾಯ ಮಾಡಬೇಕು, ಅದಕ್ಕೆ ಬೇಕಾದಂತಹ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಪಡ್ಕೊಳ್ಬೇಕು ಅಂತ ಹೇಳುವ ಒಂದು ನೆಲೆಯಲ್ಲಿ ಅವರು ಈ ಪ್ರಗತಿ ಬಂಧು ಎಂಬ ಕಾನ್ಸೆಪ್ಟ್ ಮಾಡಿದರು. ಇದನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳ್ಕೊಳ್ತೇನೆ. ಇದೊಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಫ್ ನಮ್ಮ SKDRTP. ಅಂದರೆ ಈ ಥರದ ಒಂದು ಪ್ರಗತಿ ಬಂಧುಗಳು ಅಂತೇಳಿ ಗಂಡಸರ ಗುಂಪು ಅಂತೇಳಿ ಯಾರು ಕೂಡ ಮಾಡಿಲ್ಲ. ಫಸ್ಟ್ ಟೈಮ್ ನಾವೇ ಮಾಡಿದ್ದನ್ನು. ಹಾಗಾಗಿ ಈ ಪ್ರಗತಿ ಬಂಧುಗಳ ಮೂಲಕ ನಮ್ಮ ಒಂದು ಕೃಷಿ ಅಭಿವೃದ್ಧಿ ಆಗಬೇಕು, ಆ ಮೂಲಕ ಒಂದು ರಾಷ್ಟ್ರೀಯ ಆಹಾರ ಭದ್ರತೆಗೆ ಅದು ಮೂಲ ಆಗಬೇಕು ಹೇಳುವ ನಿಟ್ಟಿನಲ್ಲಿ ಈ ಒಂದು ಚಿಂತನೆ ನಾವು ಆಗ ಮಾಡಿದ್ದು. ಈ ಪ್ರಗತಿ ಬಂಧುಗಳ ಒಂದು ಏನು ನಾವು ಬಲವರ್ಧನೆ ಏನು ಮಾಡ್ತೇವೆ, ನಾವೇನು ಮಾಡಲಿಕ್ಕೆ ಉಂಟು ಅವರಿಗೆ, ಅಂದರೆ ಈ ಪ್ರಗತಿ ಬಂಧುಗಳಿಗೆ ಬೇಕಾದಂತಹ ಆರ್ಥಿಕ ಅಥವಾ ತಾಂತ್ರಿಕ ಅಥವಾ ಬೇರೆ ಏನು ಅವರಿಗೆ ಸಪೋರ್ಟ್ ಬೇಕು ಅದನ್ನು ನಾವು ನಮ್ಮ ಕೃಷಿ ವಿಭಾಗದ ಮೂಲಕ ನಾವು ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ನಾವು ಹೇಳೋದಾದರೆ ನಮ್ಮ ಸಣ್ಣ ಕೃಷಿಕರು ಅಥವಾ ಅತಿ ಸಣ್ಣ ರೈತರು ಯಾರಿದ್ದಾರೆ ಅವರನ್ನು ಗುರುತಿಸಿ ಅವರನ್ನು ಮೋಟಿವೇಟ್ ಮಾಡಿ ಅವರಿಗೆ ಪ್ರೇರಣೆ ಕೊಟ್ಟು ನೋಡು ನಿನಗೆ ಸಾಮರ್ಥ್ಯ ಇದೆ ದುಡಿಲಿಕ್ಕೆ, ನೀನು ನಿನ್ನ ಜಮೀನನ್ನು ಅಭಿವೃದ್ಧಿ ಮಾಡ್ಬೋದು, ನಿನ್ನಲ್ಲಿ ಸ್ವಲ್ಪ ಜಮೀನಿದೆ ಅದನ್ನು ಇಂಪ್ರೊವೈಸ್ ಮಾಡ್ಬೋದು, ನೀನು ಹೊರಗಡೆ ಅದು ಕೆಲಸಕ್ಕೆ ಹೋಗು ಅದೊಂದು ಬೇರೆ ನಿಂಗೆ ಇನ್ಕಮ್, ಆದರೆ ನಿನ್ನ ಜಮೀನನ್ನು ಕೂಡ ನೀನು ಎಕ್ಸ್ಪ್ಲಾಯ್ಟ್ ಮಾಡು, ಅದನ್ನು ಯೂಸ್ ಮಾಡ್ಕೊ ಅಂತೇಳಿ ಹೇಳಿಕೊಂಡು ನಾವು ನಮ್ಮ ಒಂದು ವಿಭಾಗದ ಮೂಲಕ ತಾಲೂಕುವಾರು ನಮ್ಮ ಕೃಷಿ ಅಧಿಕಾರಿಗಳು ಅಂತೇಳಿ ನಾವು ಅಪಾಯಿಂಟ್ಮೆಂಟ್ ಮಾಡ್ತೇವೆ. ಸೊ ಈಗ ನಮ್ಮಲ್ಲಿ ಒಟ್ಟಿಗೆ 254 ಶಾಖೆಗಳಿದ್ದಾವೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ. ಈ 254 ಶಾಖೆಗಳಲ್ಲಿ 254 ಮಂದಿ ಕೃಷಿ ಅಧಿಕಾರಿಗಳನ್ನು ನಾವು ಕೆಲಸ ಮಾಡಿಸ್ತಾ ಇದ್ದೇವೆ. ನಿಮಗೆ ಬಹಳವಾಗಿ ಗೊತ್ತಿರ್ಬೋದು, ಯಾಕಂದರೆ ನಮ್ಮಲ್ಲಿ BSc ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ ಆದವರು ಈ ವಿಸ್ತರಣಾ ಕಾರ್ಯಕ್ರಮ ಮಾಡಲಿಕ್ಕೆ ನಿಲ್ಲುವುದಿಲ್ಲ. ಅವರಿಗೆ ಏನಿದ್ರೂ ರಿಸರ್ಚ್ ಅಥವಾ ಅಂಥದ್ದು ಅವರಿಗೆ ಸ್ವಲ್ಪ ಕೆಲಸಗಳು ಬೇಕಾಗ್ತವೆ. ಆದರೆ ನಾವಿಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದರೆ ನಮ್ಮ ತಳಮಟ್ಟದ ಪ್ರಾಥಮಿಕ ಒಬ್ಬ ಕಾರ್ಯಕರ್ತ ಏನಿದ್ದ, ಸೇವಾನಿರತನಾಗಿ ಅಥವಾ ಸೇವಾ ಪ್ರತಿನಿಧಿಯಾಗಿ ಯಾರಿದ್ದರು, ನಾವು ಅಂಥವ್ರನ್ನ ಹುಡುಕಿ, ಅದರಲ್ಲಿ ಕೂಡ ಸ್ವಲ್ಪ ಗ್ರಾಜ್ಯುಯೇಟ್ಸ್ ಸೈನ್ಸ್ ಗ್ರಾಜ್ಯುಯೇಟ್ಸ್ ಅಂಥವ್ರನ್ನ ಹುಡುಕಿ ನಾವು ಅವರಿಗೆ ಈ ಕೃಷಿ ವಿಶ್ವವಿದ್ಯಾನಿಲಯದ ಏನು ಅವರಿಗೆ ಒಂದು ಟ್ರೈನಿಂಗ್ ಕೊಡ್ತಾರೆ ವಿಸ್ತರಣಾಧಿಕಾರಿಗಳಿಗೆ, ಅದನ್ನು ನಾವಿಲ್ಲಿ 3 ಟ್ರೈನಿಂಗ್ ಕೊಟ್ಟು ಅವರನ್ನು ನಾವು ಕ್ಷೇತ್ರಕ್ಕೆ ಬಿಟ್ಟಿದ್ದೇವೆ. ಅವರಿಗೆ ಏನಿಲ್ಲ, ಅವರ ಕೆಲಸ ಇಷ್ಟೇ, ಅವ್ರು ಮಾಡಬೇಕಾದದ್ದು ಅವರು ರೈತರಿಗೆ ಒಂದು ಪ್ರೇರಣೆ ಕೊಡಬೇಕು ರೈತರಿಗೆ. ಜೊತೆಗೆ ನಮ್ಮ ಈ ಸರ್ಕಾರ ಏನು ಲೈನ್ ಡಿಪಾರ್ಟ್ಮೆಂಟ್ಸ್ ಅಂತೇಳಿ ನಾವು ಏನು ಹೇಳ್ತೇವೆ, ಇಲಾಖೆಗಳು, ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಜಲಾನಯನ ಇಲಾಖೆ, ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಸಂಶೋಧನಾ ಕೇಂದ್ರಗಳು ಅಂದರೆ ಹೇಳಿದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವವಿದ್ಯಾನಿಲಯಗಳು, ಕೃಷಿ ಸಂಶೋಧನಾ ಕೇಂದ್ರಗಳು, ಇವುಗಳಿಗೆ ಒಂದು ಅವರು ಮಧ್ಯವರ್ತಿಯಾಗಿ ಒಂದು ಲಿಂಕೇಜ್, ಒಂದು ಬಾಂಡೇಜ್ ಆಗಿ ಅವರು ವರ್ಕ್ ಮಾಡಬೇಕು. ಅಂದರೆ ಲ್ಯಾಬ್ ಟು ಲ್ಯಾಂಡ್, ಪ್ರಯೋಗಶಾಲೆಯಿಂದ ಆ ಕ್ಷೇತ್ರಕ್ಕೆ ಏನು ಅದು ಹರಿದು ಬರಬೇಕಾ, ಅದನ್ನು ಇವರು ಈ ನಮ್ಮ ಕೃಷಿ ಅಧಿಕಾರಿಗಳು ಇವರಿಗೆ ಸಹಕಾರವನ್ನು ಕೊಡ್ತಾರೆ. ಆ ಮೂಲಕ ಆ ರೈತ ಏನು ಅವನ ಒಂದು ಹೊಲದಲ್ಲಿ ತೋಟದಲ್ಲಿ ಆ ತಾಂತ್ರಿಕತೆಯನ್ನು ಅಳವಡಿಕೆ ಮಾಡಬೇಕಾ, ಅದನ್ನು ಆ ಮೂಲಕ ಅದನ್ನು ಅವರು ಈ ಸಂಶೋಧನಾ ಕೇಂದ್ರಗಳಿಂದ ಇಲಾಖೆಗಳಿಂದ ಕೊಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಇದು ನಮ್ಮ ಈ ಸೆಕ್ಷನ್ನ ಭಾಳ ಪ್ರಮುಖವಾದಂಥ ಉದ್ದೇಶ. ಈಗ ನೀವು ಕೃಷಿ ವಿಸ್ತರಿಸಬೇಕಾಗಿ ಬೇರೆ ಅಧಿಕಾರಿಗಳನ್ನು ನೇಮಕ ಮಾಡಿ ಅವರಿಂದ ಒಂದು ಮೋಟಿವೇಶನನ್ನು ಮಾಡ್ತೀರಿ ಅಂತ ಹೇಳಿದ್ರಿ. ಹೌದು. ಅದರ ಜೊತೆಗೆ ಹೊಸ ಹೊಸ ಕೃಷಿ ಮತ್ತು ತಾಂತ್ರಿಕ ವಿಭಾಗದಲ್ಲಿ ಯಾವ್ಯಾವ ರೀತಿಯಲ್ಲೆಲ್ಲ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ರೈತರಿಗೆ, ಅದರ ಜೊತೆಗೆ ಹೊಸ ಹೊಸ ಕೃಷಿ ಮತ್ತು ತಾಂತ್ರಿಕ ವಿಭಾಗದಲ್ಲಿ ಯಾವ್ಯಾವ ರೀತಿಯಲ್ಲೆಲ್ಲ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ರೈತರಿಗೆ ಈಗ ಅರಿವು ಮೂಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದೀರಿ ಸರ್? ಹಾಂ ಸರ್, ನನಗೆ ಆಗಲೇ ಹೌದು. ಅದರ ಜೊತೆಗೆ ಹೊಸ ಹೊಸ ಕೃಷಿ ಮತ್ತು ತಾಂತ್ರಿಕ ವಿಭಾಗದಲ್ಲಿ ಯಾವ್ಯಾವ ರೀತಿಯಲ್ಲೆಲ್ಲ ಹೊಸ ತಾಂತ್ರಿಕತೆಗಳನ್ನು ಅಳವಡಿಸ್ತಾ ಇದ್ದಾರೆ ಅದರ ಬಗ್ಗೆ ಕೂಡ ರೈತರಿಗೆ ಈಗ ಅರಿವು ಮೂಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದೀರಿ ಸರ್? ಹಾಂ ಸರ್, ನನಗೆ ಆಗಲೇ ಮೂಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದೀರಿ ಸರ್? ಹಾಂ ಸರ್, ನನಗೆ ಆಗಲೇ ಹೇಳಿದಾಗೆ ನಮ್ಮ ಪ್ರಥಮ ಹೆಜ್ಜೆಯೇ ಪ್ರಗತಿ ಬಂದು ಅಂದರೆ ಆ ಸಂಘಟನೆ ಆಗಬೇಕು. ನಮಗೆ ಎಲ್ಲರೂ ಸಂಘಟಿತರಾಗಬೇಕು. ಅವರಿಗೆ ಈ ಇದು ಬೇಕು ಬೇಡಗಳ ಬಗ್ಗೆ ಅವರಿಗೆ ಒಂದು ಅರಿವು ಮೂಡಿಸಬೇಕು. ಉದಾಹರಣೆಗೆ ಒಬ್ಬರು ಒಂದು ಕೃಷಿ ಪ್ರಗತಿ ಬಂದು ಅಂದರೆ ಆ ಸಂಘಟನೆ ಆಗಬೇಕು. ನಮಗೆ ಎಲ್ಲರೂ ಸಂಘಟಿತರಾಗಬೇಕು. ಅವರಿಗೆ ಈ ಇದು ಬೇಕು ಬೇಡಗಳ ಬಗ್ಗೆ ಅವರಿಗೆ ಒಂದು ಅರಿವು ಮೂಡಿಸಬೇಕು. ಉದಾಹರಣೆಗೆ ಒಬ್ಬರು ಒಂದು ಕೃಷಿ ಮಾಡ್ತಾ ಇದ್ದಾರೆ, ಅಡಿಕೆ ಕೃಷಿ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಅವ್ರು ಕೃಷಿ ಮಾಡ್ತಾ ಇದ್ದಾರೆ, ಅವ್ರು ಯಾವ ವಿಧಾನವನ್ನು ಅನುಸರಿಸ್ತಾ ಇದ್ದಾರೆ, ಹಳೆ ಪದ್ಧತಿಯಲ್ಲಿದ್ದಾರೆ. ಬೇಕು ಬೇಡಗಳ ಬಗ್ಗೆ ಅವರಿಗೆ ಒಂದು ಅರಿವು ಮೂಡಿಸಬೇಕು. ಉದಾಹರಣೆಗೆ ಒಬ್ಬರು ಒಂದು ಕೃಷಿ ಮಾಡ್ತಾ ಇದ್ದಾರೆ, ಅಡಿಕೆ ಕೃಷಿ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಅವ್ರು ಕೃಷಿ ಮಾಡ್ತಾ ಇದ್ದಾರೆ, ಅವ್ರು ಯಾವ ವಿಧಾನವನ್ನು ಅನುಸರಿಸ್ತಾ ಇದ್ದಾರೆ, ಹಳೆ ಪದ್ಧತಿಯಲ್ಲಿದ್ದಾರಾ, ಏನಾದರೂ ಇಂಪ್ರೂವೈಸ್ ಆಗಿದೆ, ಅದನ್ನೆಲ್ಲ ಗುರುತಿಸ್ತೇವೆ. ಅಂಥವರಿಗೆ ನಾವು ಆ ಇರುವಂತಹ ಕೃಷಿ ಪದ್ಧತಿಯನ್ನು, ಅವ್ರು ಕೃಷಿ ಮಾಡ್ತಾ ಇದ್ದಾರೆ, ಅವ್ರು ಯಾವ ವಿಧಾನವನ್ನು ಅನುಸರಿಸ್ತಾ ಇದ್ದಾರೆ, ಹಳೆ ಪದ್ಧತಿಯಲ್ಲಿದ್ದಾರಾ, ಏನಾದರೂ ಇಂಪ್ರೂವೈಸ್ ಆಗಿದೆ, ಅದನ್ನೆಲ್ಲ ಗುರುತಿಸ್ತೇವೆ. ಅಂಥವರಿಗೆ ನಾವು ಆ ಇರುವಂತಹ ಕೃಷಿ ಪದ್ಧತಿಯನ್ನು ಸುಧಾರಣೆ ಮಾಡೋದು ಹೇಗೆ, ಆ ಬಗ್ಗೆ ಅರಿವು ಮೂಡಿಸ್ತೇವೆ. ಅದು ಒಂದು ಭಾಗ. ಎರಡನೇದು ಅವರಿಗೆ ಪ್ರೇರಣೆ ಕೊಟ್ಟು, ಅವ್ರು ಒಪ್ಪುವುದಿಲ್ಲ, ಅಷ್ಟು ಸುಲಭದಲ್ಲಿ ಒಪ್ಪುವುದಿಲ್ಲ. ಆದಾಗ್ಯೂ ಅವರನ್ನು ಕೂತ್ಕೊಂಡು ಮಾತಾಡಿಸಿ, ನೋಡು ನೀನು ಇಂತಹ ಒಂದು ಹೊಸ ಕೃಷಿ ಬಂದಿದೆ, ಇದರಲ್ಲಿ ಬಹಳ ಚೆನ್ನಾಗಿ ಆದಾಯ ಇದೆ, ನೀನು ಏಕೆ ಬೆಳೆ ಪದ್ಧತಿಯನ್ನು ಮಾಡ್ತಾ ಇದೆಯಾ, ಅದರದ್ದು ನಾಳೆ ಹೇಳಲಿಕ್ಕೆ ಸುಲಭದಲ್ಲಿ ಒಪ್ಪುವುದಿಲ್ಲ. ಆದಾಗ್ಯೂ ಅವರನ್ನು ಕೂತ್ಕೊಂಡು ಮಾತಾಡಿಸಿ, ನೋಡು ನೀನು ಇಂತಹ ಒಂದು ಹೊಸ ಕೃಷಿ ಬಂದಿದೆ, ಇದರಲ್ಲಿ ಬಹಳ ಚೆನ್ನಾಗಿ ಆದಾಯ ಇದೆ, ನೀನು ಏಕೆ ಬೆಳೆ ಪದ್ಧತಿಯನ್ನು ಮಾಡ್ತಾ ಇದೆಯಾ, ಅದರದ್ದು ನಾಳೆ ಹೇಳಲಿಕ್ಕೆ ಆಗೋದಿಲ್ಲ, ನಾಳೆ ಧಾರಣೆಗಳು ಹೆಚ್ಚು ಕಮ್ಮಿ ಆಗ್ಬೋದು, ಅಥವಾ ಈ ಹವಾಮಾನ ವೈಪರೀತ್ಯಗಳಾಗಿ ಅದು ಬೆಳೆ ನಾಶ ಆಗ್ಬೋದು, ನಿನಗೆ ತುಂಬ ಲಾಸ್ ಆಗ್ಬೋದು, ಅದನ್ನ ಆರ್ಥಿಕತೆಗೆ ನಿಮಗೆ ಧಕ್ಕೆ ಬರಬಹುದು. ಅದರ ಬದಲಾಗಿ ನೀನು ಇದನ್ನು ಒಂದು ಮಿಶ್ರ ಬೆಳೆಯಾಗಿಯೋ ಅಥವಾ ಒಂದು ಮಧ್ಯ ಬೆಳೆಯಾಗಿ ನೀನು ಮಾಡಿದ್ದೇ ಆದರೆ ನಿಮಗೆ ಇದರಿಂದ ಹೆಚ್ಚು ಆದಾಯ ಬರುತ್ತದೆ ಅಂತೇಳಿ ಅವ್ರಿಗೆ ನಾವು ಮೊದಲು ಮನವರಿಕೆ ಮಾಡ್ತೇವೆ. ಇದಕ್ಕಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ನಾವು ಕೃಷಿ ಅಧಿಕಾರಿ ನನ್ನ ಮಿತ್ರ ಎಲ್ಲಿದ್ದಾನೆ, ನಾವು ಅವರಿಗೆ ಬಹಳ ಹೆಮ್ಮೆಯಿಂದ ಬೇರ್ ಫೂಟ್ ಡಾಕ್ಟರ್ಸ್ ಅಂತ ಕರಿತೇವೆ, ಬರಿಗಾಲ ವೈದ್ಯರು ಅಂತ. ಅಂದರೆ ಅವರು ಇಡೀ ತಾಲೂಕನ್ನು ಓಡಾಟ ಮಾಡ್ತಾರೆ, ಅವರು ಇಡೀ ತಾಲೂಕನ್ನು ಓಡಾಟ ಮಾಡಿ ಆ ಇಡೀ ತಾಲೂಕಿನ ಒಂದು ಎಲ್ಲ ಋತುಮಾನಗಳು ಹೇಗೆ, ಹವಾಮಾನ ಹೇಗೆ, ಮಣ್ಣಿನ ಪದ್ಧತಿಗಳು ಹೇಗೆ. ರೈತರ ಒಂದು ಕೃಷಿ ಅಧಿಕಾರಿ ನನ್ನ ಮಿತ್ರ ಎಲ್ಲಿದ್ದಾನೆ, ನಾವು ಅವರಿಗೆ ಬಹಳ ಹೆಮ್ಮೆಯಿಂದ ಬೇರ್ ಫೂಟ್ ಡಾಕ್ಟರ್ಸ್ ಅಂತ ಕರಿತೇವೆ, ಬರಿಗಾಲ ವೈದ್ಯರು ಅಂತ. ಅಂದರೆ ಅವರು ಇಡೀ ತಾಲೂಕನ್ನು ಓಡಾಟ ಮಾಡ್ತಾರೆ, ಅವರು ಇಡೀ ತಾಲೂಕನ್ನು ಓಡಾಟ ಮಾಡಿ ಆ ಇಡೀ ತಾಲೂಕಿನ ಒಂದು ಎಲ್ಲ ಋತುಮಾನಗಳು ಹೇಗೆ, ಹವಾಮಾನ ಹೇಗೆ, ಮಣ್ಣಿನ ಪದ್ಧತಿಗಳು ಹೇಗೆ. ರೈತರ ಒಂದು ಮೆಂಟಾಲಿಟಿ ಹೇಗೆ, ಅವರಿಗೆ ಏನು ಬೇಕು ಏನು ಬೇಡ, ಇದನ್ನೊಂದು ಅಧ್ಯಯನ ಮಾಡಿ ಅವರು ಮೊದಲು ಅಧ್ಯಯನ ಮಾಡಿರ್ತಾರೆ ಏನು ಬೇಕು ಬೇಡಗಳ ಬಗ್ಗೆ. ಅದರ ಆಧಾರದ ಮೇಲೆ ನಾವು ಅವರಿಗೆ ಏನು ಮಾಡ್ತೇವೆ ಅಂದರೆ, ನಮ್ಮ ಒಂದು ಸಂಸ್ಥೆಯಿಂದ ತರಬೇತಿಗಳನ್ನು ಮಾಡಬೇಕಂತ, ಅವರಿಗೆ ಏನು ಬೇಕು ಏನು ಬೇಡ ಇದನ್ನೊಂದು ಅಧ್ಯಯನ ಮಾಡಿ ಅವರು ಮೊದಲು ಅಧ್ಯಯನ ಮಾಡಿರ್ತಾರೆ ಏನು ಬೇಕು ಬೇಡಗಳ ಬಗ್ಗೆ. ಅದರ ಆಧಾರದ ಮೇಲೆ ನಾವು ಅವರಿಗೆ ಏನು ಮಾಡ್ತೇವೆ ಅಂದರೆ, ನಮ್ಮ ಒಂದು ಸಂಸ್ಥೆಯಿಂದ ತರಬೇತಿಗಳನ್ನು ಮಾಡಬೇಕಂತ ಅವರಿಗೆ ಒಂದು ಬಿಸ್ನೆಸ್ ಪ್ಲ್ಯಾನ್ ಅಂತ, ಕ್ರಿಯಾಯೋಜನ ಅಂತೇಳಿ ಅವ್ರಿಗೆ ಮಾಡಿಕೊಟ್ಟಿರ್ತೀವಿ. ಅದು ಪ್ರತಿ ವರ್ಷಕ್ಕೆ ಒಂದು ತಾಲೂಕು ಪ್ಲ್ಯಾನ್ ಅಂತ, ಕ್ರಿಯಾಯೋಜನ ಅಂತೇಳಿ ಅವ್ರಿಗೆ ಮಾಡಿಕೊಟ್ಟಿರ್ತೀವಿ. ಅದು ಪ್ರತಿ ವರ್ಷಕ್ಕೆ ಒಂದು ತಾಲೂಕಿಗೆ ಸುಮಾರು 26 ತರಬೇತಿಗಳನ್ನು ಮಾಡಬೇಕು. ಅದು ತರಬೇತಿ ಹೇಗಿರ್ತದೆ ಅಂತ ಹೇಳಿದರೆ, ಅವರವರ ಒಂದು ಭೌಗೋಳಿಕ ಸನ್ನಿವೇಶಕ್ಕೆ ಅನುಗುಣವಾಗಿರ್ತವೆ ತರಬೇತಿಗಳು. ಒಂದು ತಾಲೂಕಿಗೆ ಸರಿ ನೀನು 26 ತರಬೇತಿಗಳನ್ನು ಮಾಡು, ಆ 26 ತರಬೇತಿ ಯಾವುದೆಲ್ಲ ಮಾಡು. ಒಂದು ತಾಲೂಕಿಗೆ ಸರಿ ನೀನು 26 ತರಬೇತಿಗಳನ್ನು ಮಾಡು, ಆ 26 ತರಬೇತಿ ಯಾವುದೆಲ್ಲ ಮಾಡ್ಬೋದು, ಅವನು ನಮಗೆ ಲಿಸ್ಟ್ ಕೊಡ್ತಾನೆ, ನಾವು ಇಂಥದ್ದೆಲ್ಲ ಮಾಡಲಿಕ್ಕೆ ನಮಗೆ ಅವಕಾಶ ಉಂಟು. ಒಂದು ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಇರುವ ಪದ್ಧತಿಯ ಸುಧಾರಣೆಗಾಗಿ ಒಂದು ಭಾಗ ಆದರೆ ಹೊಸತ್ತು ಏನು ಬೇಕು, ಜೊತೆಗೆ ನಿಮಗೆ ಬೇರೆ ಇಲಾಖೆಗಳ ಸೌಲಭ್ಯಗಳು ಏನೆಲ್ಲ ದೊರಕ್ತವೆ ಅದೊಂದು ಬೇಕು ನಿಮಗೆ. ನಂತರ ಕೇವಲ ಬೆಳೆ ಅಥವಾ ಅಷ್ಟಕ್ಕೆ ಸೀಮಿತ ಅಲ್ಲ, ನಂತರ ಬೇರೆ ತಾಂತ್ರಿಕತೆ ಬೇಕು ನಿಮಗೆ, ಯಾಂತ್ರೀಕರಣ ಬೇಕು ನಿಮಗೆ, ಹವಾಮಾನದ ಬಗ್ಗೆ ನಿಮಗೆ ಅರಿವಿರಬೇಕು. ಹೀಗೆ ಬೇರೆ ಬೇರೆ ವಿಚಾರಗಳನ್ನು ಬಹಳ ಒಂದು ಸ್ಪ್ರೆಡ್ ಆಗಿ ಮಾಡಿ ಅದನ್ನು ಅವರಿಗೆ ನಾವು ಟ್ರೈನಿಂಗ್ ಕೊಡೋದು ಮಾಡ್ತೇವೆ. ಇದಕ್ಕೆ ಒಂದು ನಾವು 26 ಟ್ರೈನಿಂಗ್ಗಳನ್ನು ಒಂದು ತಾಲೂಕಿಗೆ ನಾವು ಸೀಮಿತ ಮಾಡ್ತೇವೆ. ಇದಕ್ಕೋಸ್ಕರ ನಾವು ಅನುದಾನವನ್ನು ಕೂಡ ಒಂದು ತರಬೇತಿಗೆ ₹2,000 ಅನುದಾನ ಕೂಡ ನಮ್ಮ ಸಂಸ್ಥೆಯಿಂದ ಅವರಿಗೆ ನಾವು ಕೊಡ್ತೇವೆ. ವಾರ್ಷಿಕವಾಗಿ ಸುಮಾರು 6,500 ತರಬೇತಿಗಳು ಈ ನೆಲೆಯಲ್ಲಿ ಆಗ್ತವೆ. ಅಲ್ಲಿಗೆ ಮುಗಿಲಿಲ್ಲ, ತರಬೇತಿ ಆದರೂ ಕೂಡ ಸಾಕಾಗೋದಿಲ್ಲ, ಆ ರೈತ ಮಾಡದೇ ಇರಬಹುದು, ತರಬೇತಿ ಕೇಳಿ ವಾಪಸ್ ಹೋಗ್ಬೋದು. ಮತ್ತೆ ಅವರನ್ನು ಮೋಟಿವೇಟ್ ಮಾಡಲಿಕ್ಕೆ ನಮ್ಮ ಎರಡನೇ ಒಂದು ಅಸ್ತ್ರ ಏನು ಹೇಳಿದರೆ ಅಧ್ಯಯನ ಪ್ರವಾಸ. ಅಧ್ಯಯನ ಪ್ರವಾಸ ಅಂತ ನಾವು ಮಾಡ್ತೇವೆ, ಅಂದರೆ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ಹೇಳ್ತಾರೆ, ನೋಡಿದರೆ ನಂಬ್ತಾನೆ, ನಾನು ಹೇಳಿದರೆ ನಂಬಲಿಕ್ಕಿಲ್ಲ, ಹೇಳಿದರೆ ನಂಬ್ತಾನೆ. ಅವರನ್ನು ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಅದೇ ತಾಲೂಕಲ್ಲಿ ಅಥವಾ ಪಕ್ಕದ ತಾಲೂಕಲ್ಲಿ ಯಾವ ವಿಷಯದಲ್ಲಿ ನಾವು ಅವರಿಗೆ ತರಬೇತಿ ಕೊಟ್ಟಿದ್ದೇವೆ, ಆ ವಿಷಯವನ್ನು ಯಾರು ಅನುಷ್ಠಾನ ಮಾಡಿದ್ದಾರೆ, ಅದು ಆ ರೈತರ ಬಳಿ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೇವೆ. ನಾವು ಮಾತಾಡೋದಿಲ್ಲ ಅಲ್ಲಿ, ಆ ರೈತ ಮಾತಾಡ್ತಾನೆ, ಹೇಳಿ ನಾನು ಹೇಗೆ ಇದ್ದೆ ಹೇಗೆ ಮಾಡಿದ್ದೆ ಎಲ್ಲ ಟೆಕ್ನಿಕಲ್ ಅವರಿಗೆ ಪ್ರಶ್ನೆ ಮೂಲಕ ನಾವು ಅವರಿಗೆ ಹೇಳಿಕೊಡ್ತಾರೆ, ಅದು ಆ ರೈತರ ಬಳಿ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೇವೆ. ನಾವು ಮಾತಾಡೋದಿಲ್ಲ ಅಲ್ಲಿ, ಆ ರೈತ ಮಾತಾಡ್ತಾನೆ, ಹೇಳಿ ನಾನು ಹೇಗೆ ಇದ್ದೆ ಹೇಗೆ ಮಾಡಿದ್ದೆ ಎಲ್ಲ ಟೆಕ್ನಿಕಲ್ ಅವರಿಗೆ ಪ್ರಶ್ನೆ ಮೂಲಕ ನಾವು ಅವರಿಗೆ ಹೇಳಿಕೊಡ್ತೇವೆ. ಅವರು ಪ್ರಶ್ನೆ ಕೇಳ್ತಾರೆ, ಅವರಿಗೆ ಅಲ್ಲಿ ಅಧ್ಯಯನ ಆಗ್ತದೆ. ಜೊತೆಗೇನೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಸಂಶೋಧನಾ ಕೇಂದ್ರಗಳು ಕೃಷಿ ಮೇಳ ಅಧ್ಯಯನ ಆಗ್ತದೆ. ಜೊತೆಗೇನೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಸಂಶೋಧನಾ ಕೇಂದ್ರಗಳು ಕೃಷಿ ಮೇಳ ಮಾಡ್ತೇವೆ. ನಾವು ಕೂಡ ಒಂದು ಕೃಷಿ ಮೇಳ ಮಾಡ್ತೇವೆ, ವಾರ್ಷಿಕವಾಗಿ ಕೃಷಿ ಮೇಳ ಮಾಡ್ತೇವೆ. ಜೊತೆಗೆ ಬೇರೆ ಬೇರೆ ಸಂಸ್ಥೆಗಳು ಕೃಷಿ ಮೇಳ ಮಾಡ್ತೇವೆ, ನಾವು ಯಾವುದನ್ನು ಬಿಡುವುದಿಲ್ಲ. ಎಲ್ಲಿ ಕೃಷಿ ಮೇಳ ಆಗ್ತದೋ ಅದು ಧಾರವಾಡ ಇರ್ಬೋದು, ರಾಯಚೂರು ಇರ್ಬೋದು, ಗುಲ್ಬರ್ಗ ಎಲ್ಲಿ ಸಹ ಇರ್ಬೋದು, ನಾವು ಆಯಾಯ ಒಂದು ಪ್ರಾದೇಶಿಕ ವ್ಯಾಪ್ತಿ ಅಂತ ಹೇಳಿದ್ರೆ ಒಂದು ಪ್ರಾದೇಶಿಕ ವ್ಯಾಪ್ತಿ ಹೇಳಿದರೆ ಸುಮಾರು ಒಂದು 30 ಕಚೇರಿಗಳು ಬರ್ತವೆ. ಇಂಥದ್ದೊಂದು 7 ಕಚೇರಿ, ಆ 7 ಪ್ರಾದೇಶಿಕ ವ್ಯಾಪ್ತಿಗಳು ನಮ್ಮಲ್ಲಿದ್ದಾವೆ. ಅಲ್ಲಿಗೆ ಅವರಿಗೆ ನಾವು ಪತ್ರ ಬರೆದು ನೀವು ನೋಡಿ ಈಗ ಇಂಥ ಒಂದು ಮೇಳ ಇದೆ ಅಲ್ಲಿ ಹೋಗಿ ಈ ಬಗ್ಗೆ ಫೋಕಸ್ ಮಾಡ್ತದೆ, ಅಪ್ಡೇಟೆಡ್ ಟೆಕ್ನಾಲಜೀಸ್ ಏನು ಬರ್ತವೆ ನಿಮಗೆ, ಈಗ ಹೊಸದಾಗಿ ಏನು ಬಂದಿದೆ ಆ ಬಗ್ಗೆ ಅವರು ಅಲ್ಲಿ ಹೋಗಿ ಅವ್ರು ಸ್ಟಡಿ ಮಾಡಬೇಕು. ಅಲ್ಲಿ ಅವರಿಗೆ ಹೋಗ್ತಾರೆ, ನಮ್ಮ ಕೃಷಿಕಾರಿ ಅವರನ್ನು ಕರ್ಕೊಂಡು ಹೋಗ್ತಾನೆ, ಯಾರು ಇಲ್ಲಿ ಟ್ರೈನಿಂಗ್ ಪಡ್ಕೊಂಡಿದ್ದಾರೋ ಅವರನ್ನು ಮತ್ತೆ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ಮತ್ತೆ ಅಲ್ಲಿ ಕೂಡ ಅದು ನಿಲ್ಲುವುದಿಲ್ಲ, ಪ್ರವಾಸಕ್ಕೆ ಅಲ್ಲಿ ಅಷ್ಟು ಹೋದ ಕೂಡಲೇ ಮತ್ತೆ ಅವ್ನು ನಿಲ್ಲುವುದಿಲ್ಲ. ಮತ್ತೆ ಅವನು ಮತ್ತೆ ವಾಪಸ್ ಬಂದ ಅವರಿಗೆ, ನೀನು ಮೊನ್ನೆ ಟ್ರೈನಿಂಗ್ ಮಾಡಿದ್ಯಾ, ಪ್ರವಾಸಕ್ಕೆ ಹೋಗಿದ್ಯಾ, ಏನು ಮುಂದಿನ ಕತೆ, ಅಲ್ಲಿಗೆ ಸ್ಟಾಪಾ ಅಥವಾ ಏನಾದರೂ ಪ್ಲ್ಯಾನ್ ಮಾಡಿದ್ಯಾ? ಆಗ ಮತ್ತೆ ಹೋಗಿ ಅವನಿಗೆ ವಾಪಸ್ ಹೋಗಿ ಮೋಟಿವೇಟ್ ಮಾಡ್ತೇವೆ. ಮೋಟಿವೇಟ್ ಮಾಡಿ ಅವನು ಏನು ಅಲ್ಲಿ, ಉದಾಹರಣೆಗೆ ನಮಗೆ ದಾಳಿಂಬೆ ಬೇಸಾಯ ಅಂದ್ಕೊಳ್ಳಿ ಉದಾಹರಣೆಗೆ, ಆ ದಾಳಿಂಬೆ ಬೇಸಾಯವನ್ನು ಅವನಿಗೆ ಅವನು ಏನು ಅಲ್ಲಿ ಉದಾಹರಣೆಗೆ ನಮಗೆ ದಾಳಿಂಬೆ ಬೇಸಾಯ ಅಂದ್ಕೊಳ್ಳಿ ಉದಾಹರಣೆಗೆ ಆ ದಾಳಿಂಬೆ ಬೇಸಾಯವನ್ನು ಅವನಿಗೆ ಮಾಡುವ ತನಕ ನಾವು ಅವನು ಬಿಡುವುದಿಲ್ಲ. ಅವನಿಗೆ ಎಲ್ಲಿಂದ ಗಿಡ ತರಬೇಕು, ಯಾವ ಜಾಗ ನೋಡಬೇಕು, ಎಲ್ಲಿ ಲೆವೆಲ್ ಮಾಡಬೇಕು, ಏನು ವ್ಯವಸ್ಥೆಗಳು ಬೇಕು, ಅದಕ್ಕೆ ಬೇಕಾದಂತಹ ಆರ್ಥಿಕ ಸಹಕಾರ ಏನು ಬೇಕು ಅವನಿಗೆ, ಜೊತೆಗೆ ತನಕ ನಾವು ಅವನು ಬಿಡುವುದಿಲ್ಲ. ಅವನಿಗೆ ಎಲ್ಲಿಂದ ಗಿಡ ತರಬೇಕು, ಯಾವ ಜಾಗ ನೋಡಬೇಕು, ಎಲ್ಲಿ ಲೆವೆಲ್ ಮಾಡಬೇಕು, ಏನು ವ್ಯವಸ್ಥೆಗಳು ಬೇಕು, ಅದಕ್ಕೆ ಬೇಕಾದಂತಹ ಆರ್ಥಿಕ ಸಹಕಾರ ಏನು ಬೇಕು ಅವನಿಗೆ, ಜೊತೆಗೆ ಅವನು ಏನು ನಮ್ಮಿಂದ ಆರ್ಥಿಕ ಸಹಕಾರ ಪಡ್ಕೊಂಡಿರ್ತಾನೆ ಅದಕ್ಕೆ ಅನುಗುಣವಾಗಿ, ಅದಕ್ಕೆ ನಾವೊಂದು ಫಾರ್ಮುಲಾ ಮಾಡಿದ್ದೇವೆ, ಅದಕ್ಕೆ ಅನುಗುಣವಾಗಿ ನಾವು ಅವನಿಗೆ ಅನುದಾನಗಳನ್ನು ಕೂಡ ಕೊಡುವ ವ್ಯವಸ್ಥೆ ಮಾಡಿದ್ದೇನೆ ಅಂತ ಹೇಳಿದರೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಅವನಿಗೆ ನಾವು ಸಿಗುವ ಹಾಗೆಲ್ಲಿ ನಾವು ಮಾಡ್ತೇವೆ. ಮುಖ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ಈಗ ಹೊಸ ಹೊಸ ತಾಂತ್ರಿಕತೆಯನ್ನು ಅಳವಡಿಸುವ ಬಗ್ಗೆ, ಇದರ ಬಗ್ಗೆ ಎಲ್ಲ ನಾವು ಹೇಳ್ತೇವೆ. ಆದರೆ ಇವತ್ತಿನ ಒಂದು ದಿನದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ ಚಿಕ್ಕ ಚಿಕ್ಕ ಹಿಡುವಳಿಯ ರೈತರಿಗೆ ಆ ತಾಂತ್ರಿಕತೆಯನ್ನು ಅಳವಡಿಸಲಿಕ್ಕೆ ಬೇಕಾದಷ್ಟು ಅವರ ಹತ್ರ ಆರ್ಥಿಕ ಸೌಲಭ್ಯ ಇರುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಲ್ಲಿ ನೀವು ಸಹಾಯ ಮಾಡ್ತೀರಿ? ಸರ್, ಅಂತ ಹೇಳಿದರೆ ನಮ್ಮ ಈ ಪ್ರಗತಿ ಬಂಧುಗಳು ಯಾರಿದ್ದಾರೆ ಅವ್ರು ಸಣ್ಣ ರೈತರೇ ನಮ್ಮಲ್ಲಿ ಇರುವಂಥವ್ರು. ನಾವು ದೊಡ್ಡ ಜಮೀನ್ದಾರರನ್ನೆಲ್ಲ ಈ ಗುಂಪುಗಳಿಗೆ ಸೇರಿಸುವುದಿಲ್ಲ. ಅಂದರೆ 2 ಎಕರೆ 3 ಎಕರೆ 5 ಎಕರೆ ಒಳಗಡೆ ಯಾರಿದ್ದಾರೆ ಅವರನ್ನು ಮಾತ್ರ ನಾವು ಈ ಗುಂಪಿಗೆ ಸೇರಿಸ್ತೇವೆ. ಈಗ ತಾವು ಹೇಳಿದಾಗೆ ಈ ಫ್ರ್ಯಾಗ್ಮೆಂಟೆಡ್ ಲ್ಯಾಂಡ್ಸ್ ಎಲ್ಲ ಸಣ್ಣ ಸಣ್ಣ ತುಂಡು ಹಿಡುವಳಿಗಳು, ಅದಕ್ಕೆ ನಾವು ಅವರಿಗೆ ಏನು ಮಾಡ್ತೇವೆ, ಅವರಿಗೆ ಹಿಡುವಳಿ ಯೋಜನೆ ಅಂತೇಳಿ ಒಂದು ನಾವೊಂದು ಪ್ಲ್ಯಾನ್ ಮಾಡ್ತೇವೆ. ಪ್ರತಿ ವರ್ಷ ಜನವರಿಯಿಂದ ಫೆಬ್ರವರಿವರೆಗೆ ಈ ನಮ್ಮ ಸಪ್ತಾಹ ಮಾಡಿದಾಗೆ ಇದು ನಾವೊಂದು ಅಭಿಯಾನವನ್ನು ಮಾಡ್ತೇವೆ ಅವರಿಗೆ. ಒಂದು ಮಾಸಿಕ ಆ ತಿಂಗಳಲ್ಲಿ ಅವರು ನಮ್ಮ ಕೃಷಿಕಾರಿಗಳು ಮತ್ತು ಈ ನಮ್ಮ ಬಂಧುಗಳು ಯಾರಿದ್ದಾರೆ, ಪ್ರಗತಿ ಬಂಧುಗಳು, ನಂತರ ನಮ್ಮ ಪ್ರಾಥಮಿಕ ಮಟ್ಟದ ಯಾರಿದ್ದಾರೆ, ಇದು ನಾವೊಂದು ಅಭಿಯಾನವನ್ನು ಮಾಡ್ತೇವೆ ಅವರಿಗೆ. ಒಂದು ಮಾಸಿಕ ಆ ತಿಂಗಳಲ್ಲಿ ಅವರು ನಮ್ಮ ಕೃಷಿಕಾರಿಗಳು ಮತ್ತು ಈ ನಮ್ಮ ಬಂಧುಗಳು ಯಾರಿದ್ದಾರೆ, ಪ್ರಗತಿ ಬಂಧುಗಳು, ನಂತರ ನಮ್ಮ ಪ್ರಾಥಮಿಕ ಮಟ್ಟದ ಯಾರಿದ್ದಾರೆ, ವರ್ಕರ್ಸ್ ಅಂದರೆ ಸೇವಾ ಪ್ರತಿನಿಧಿಗಳು ಅಥವಾ ಮೇಲ್ವಿಚಾರಕರು, ಇವರೆಲ್ಲ ಸೇರಿಕೊಂಡು ಅವರನ್ನು ಸೇರಿಸಿ ನಾವೊಂದು ಹಿಡುವಳಿ ಯೋಜನೆ ಅಂತೇಳಿ ಪ್ಲ್ಯಾನ್ ಮಾಡ್ತೀವಿ. ಬಂಧುಗಳು ಯಾರಿದ್ದಾರೆ, ಪ್ರಗತಿ ಬಂಧುಗಳು, ನಂತರ ನಮ್ಮ ಪ್ರಾಥಮಿಕ ಮಟ್ಟದ ಯಾರಿದ್ದಾರೆ, ವರ್ಕರ್ಸ್ ಅಂದರೆ ಸೇವಾ ಪ್ರತಿನಿಧಿಗಳು ಅಥವಾ ಮೇಲ್ವಿಚಾರಕರು, ಇವರೆಲ್ಲ ಸೇರಿಕೊಂಡು ಅವರನ್ನು ಸೇರಿಸಿ ನಾವೊಂದು ಹಿಡುವಳಿ ಯೋಜನೆ ಅಂತೇಳಿ ಪ್ಲ್ಯಾನ್ ಮಾಡ್ತೇವೆ. ಫಾರ್ಮ್ ಪ್ಲಾನಿಂಗ್ ನಾವು ಬಹುತೇಕ ನೋಡ್ತೀವಿ, ಯಾವುದೇ ರೈತರನ್ನು ಭೇಟಿ ಮಾಡಿ ನೋಡಿ ಅವರಲ್ಲಿ ಪ್ಲಾನಿಂಗ್ ಅಂತ ಇರುವುದಿಲ್ಲ. ಇವರಲ್ಲಿ ಕೇಳ್ತೀರಾ, ಹೋದ ವರ್ಷ ಹೇಗಿತ್ತು ಬೆಳೆ? ಹಾಂ, ಹೋದ ವರ್ಷ ಸಾಧಾರಣ ಇತ್ತು, ಮತ್ತು ನಿಮಗೆ ಅದು ಆ ದಿನ ಒಂದು ದೊಡ್ಡ ನೆರೆ ಬಂದಿತ್ತಲ್ವಾ, ಆಗ ಸ್ವಲ್ಪ ರೇಟ್ ಕಡಿಮೆ ಆಯಿತು, ಎಲ್ಲ ಹೋಯಿತು ಅಂದರೆ ಆ ಥರದ್ದು ಅವರು ಅದನ್ನು ಅವರು ಇದು ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ವರ್ಷ ಹೇಗಿತ್ತು ಆ ರೇಟ್ ಅದನ್ನು ಅವ್ರು ಹೇಳಲಿಕ್ಕೆ ಅವರಿಗೆ ಗೊತ್ತಾಗೋದಿಲ್ಲ, ಯಾಕೆಂದರೆ ಅವರು ಡಾಕ್ಯುಮೆಂಟ್ ಅದನ್ನು ಮಾಡೋದಿಲ್ಲ. ಬಟ್ ಆ ಒಂದು ಹವ್ಯಾಸವನ್ನು ನಾವು ಅವ್ರಿಗೆ ಹೇಳಿಕೊಟ್ಟಿದ್ದೇವೆ. ಫಾರ್ಮ್ ಪ್ಲಾನಿಂಗ್, ನಿನ್ನ ಜಮೀನು ಏನಿದೆ, ನಿನ್ನ ಜಮೀನಿನಲ್ಲಿ ಏನೆಲ್ಲ ಸಂಪನ್ಮೂಲಗಳು ಲಭ್ಯವಿದ್ದಾವೆ, ಸರಿ, ಆ ಸಂಪನ್ಮೂಲಗಳನ್ನು ನೀನು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತೀಯಾ, ಕ್ರೋಢೀಕರಣ ಮಾಡ್ತೀಯಾ, ನಿಮಗೆ ಹೊರಗಿಂದ ಏನು ಸಹಕಾರ ಬೇಕು, ಏನು ಬೇಕು ನಿಮಗೆ, ಉದಾಹರಣೆಗೆ ಅದು ತಾಂತ್ರಿಕತೆ, ನಿಮಗೆ ಏನು ತಾಂತ್ರಿಕ ಅದು ಗೊತ್ತಿಲ್ಲ, ಅದು ನಿಮಗೆ ಈ ಮೂಲಕ ಆರ್ಥಿಕತೆ ನಿಮಗೆ ಬೇಕು, ಅದನ್ನು ನಾವು ನಮ್ಮ ಸ್ವಸಹಾಯ ಸಂಘಗಳ ಮೂಲಕ ನಮ್ಮ ಆರ್ಥಿಕತೆಯನ್ನು ಕೂಡ ನಮ್ಮ ಒಂದು ಸಂಸ್ಥೆಯ ಮೂಲಕ ನಿಮಗೆ ಆರ್ಥಿಕತೆಯನ್ನು ಕೂಡ ವ್ಯವಸ್ಥೆ ಮಾಡ್ತೇವೆ. ಅವನು ಹೇಳ್ತಾನೆ, ನಾನು ಸರ್ ಈ ವರ್ಷ ಉದಾಹರಣೆಗೆ ನಿಮಗೆ ಆರ್ಥಿಕತೆಯನ್ನು ಕೂಡ ವ್ಯವಸ್ಥೆ ಮಾಡ್ತೇವೆ. ಅವನು ಹೇಳ್ತಾನೆ, ನಾನು ಸರ್ ಈ ವರ್ಷ ಉದಾಹರಣೆಗೆ ಇಷ್ಟು ಪ್ಲ್ಯಾನ್ ಮಾಡ್ತೇನೆ, ನಾನು ಈ ವರ್ಷ ನನಗೆ ಒಂದು ನೀರಾವರಿ ಮಾಡಬೇಕು, ಒಂದು ಬಾವಿ ರಿಪೇರಿ ಮಾಡಬೇಕು ನಾನು, ನಂತರ ಒಂದು 100 ಬಾಳೆಗಿಡ ನೆಡಬೇಕು, ಮತ್ತು 100 ಕಾಳುಮೆಣಸು ಹಾಕಬೇಕು, ಒಂದು ಸಣ್ಣ ಒಂದು ಶೌಚಾಲಯ ರಿಪೇರಿ ಮಾಡಲಿಕ್ಕೆ ಮಾಡ್ತೇನೆ, ನಾನು ಈ ವರ್ಷ ನನಗೆ ಒಂದು ನೀರಾವರಿ ಮಾಡಬೇಕು, ಒಂದು ಬಾವಿ ರಿಪೇರಿ ಮಾಡಬೇಕು ನಾನು, ನಂತರ ಒಂದು 100 ಬಾಳೆಗಿಡ ನೆಡಬೇಕು, ಮತ್ತು 100 ಕಾಳುಮೆಣಸು ಹಾಕಬೇಕು, ಒಂದು ಸಣ್ಣ ಒಂದು ಶೌಚಾಲಯ ರಿಪೇರಿ ಮಾಡಲಿಕ್ಕುಂಟು, ಹಾಗೆ ಮೂಲಭೂತ ಸೌಕರ್ಯ ಬೇಕು ಅವನಿಗೆ, ನಂತರ ಕೃಷಿ ಅಭಿವೃದ್ಧಿ ಆಗಬೇಕು, ಹೀಗೆ ಬೇರೆ ಬೇರೆ ಅವನು ವಿಂಗಲ್ಲಿ ಕೊಡ್ತಾನೆ. ಹಾಗೆ ಮತ್ತು 100 ಕಾಳುಮೆಣಸು ಹಾಕಬೇಕು, ಒಂದು ಸಣ್ಣ ಒಂದು ಶೌಚಾಲಯ ರಿಪೇರಿ ಮಾಡಲಿಕ್ಕುಂಟು, ಹಾಗೆ ಮೂಲಭೂತ ಸೌಕರ್ಯ ಬೇಕು ಅವನಿಗೆ, ನಂತರ ಕೃಷಿ ಅಭಿವೃದ್ಧಿ ಆಗಬೇಕು, ಹೀಗೆ ಬೇರೆ ಬೇರೆ ಅವನು ವಿಂಗಲ್ಲಿ ಕೊಡ್ತಾನೆ. ಆಗ ಸರಿ ಒಟ್ಟು ನಿಮಗೆ ಎಷ್ಟು ಖರ್ಚಾಗ್ತದೆ? ಇಷ್ಟು ಖರ್ಚಾಗ್ತದೆ. ಸರಿ ನಿನ್ನ ಪಾಕೆಟಲ್ಲಿ ಇಷ್ಟಿದೆ, ಇಷ್ಟಿದೆ. ಸರಿ ಉಳಿದದನ್ನು ನಾಕದೆ ಇಷ್ಟು ಖರ್ಚಾಗ್ತದೆ. ಸರಿ ನಿನ್ನ ಪಾಕೆಟಲ್ಲಿ ಇಷ್ಟಿದೆ, ಇಷ್ಟಿದೆ. ಸರಿ ಉಳಿದದನ್ನು ನಾವು ಕೊಡುವಂತಹ ನಿಮಗೆ ವ್ಯವಸ್ಥೆ ಮಾಡ್ತೇವೆ, ನಾವು ಕೊಡ್ತೇವೆ. ಅಥವಾ ಹೇಳ್ತಾನೆ ನಿಮಗೆ ನೀವು ಇಷ್ಟು ಕೊಡಿ ಸರ್, ನನಗಿಷ್ಟು ಸಹಕಾರ ಕೊಡಿ, ಉಳಿದದನ್ನು ನಾನು ಬೇರೆ ಕಡೆಯಿಂದ ಕೂಡ ನಾನು ಒಟ್ಟು ಮಾಡಬಲ್ಲೆ. ಹಾಗೆ ಅವನಿಗೆ ಏನು ಬೇಕೋ ಅಲ್ಲಿ ಆರ್ಥಿಕ ಸಹಕಾರ ಅದನ್ನು ಅವನಿಗೆ ಕೊಡ್ತೇವೆ. ಜೊತೆಗೆ ಅಲ್ಲಿಗೆ ಅದು ನಿಲ್ಲುವುದಿಲ್ಲ. ಉದಾಹರಣೆಗೆ ಅವನೀಗ ಗೋಬರ್ ಗ್ಯಾಸ್ ಮಾಡ್ತಾನೆ, ನಂತರ ಹೈನುಗಾರಿಕೆ ಮಾಡ್ತಾನೆ ಅಂತದ್ದಾದರೆ ಅವನಿಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ನಮ್ಮ ಗೋಬರ್ ಗ್ಯಾಸ್ಗೆ ಉದಾಹರಣೆಗೆ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಫಂಡ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಇದೆ, KMFಯಿಂದ ಫಂಡ್ ಇದೆ, ಅದು ಕೊಡಿಸ್ತೇವೆ. ಜೊತೆಗೆ ನಾವು ಕೂಡ ಕೊಡ್ತೇವೆ, ನಮ್ಮ ಪಾಕೆಟಿಂದ ನಮ್ಮ ಸಂಸ್ಥೆಯಿಂದ ನಾವು ಕೂಡ ಅವನಿಗೆ ನಮ್ಮ ಅನುದಾನವನ್ನು ಕೊಡ್ತೇವೆ. ಆಗ ಅವನಿಗೆ ಎಲ್ಲ ಕಡೆ ಮಾಡುವಂತಹ ಒಂದು ಪ್ರೇರಣೆ ಸಿಕ್ಕಿತು. ಆಗ ಈ ಆರ್ಥಿಕತೆ ಒಂದು ಆರ್ಥಿಕ ಶಕ್ತಿಯು ಅವನಿಗೆ ಸಿಕ್ಕಿದ್ದು, ಅವನು ಖಂಡಿತವಾಗಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾನೆ. ನೀವು ಹೇಳಿದರೆ ಈ ಸರ್ಕಾರಿ ಇಲಾಖೆ ಮತ್ತು ರೈತನ ಮಧ್ಯೆ ಇವರು ಒಂದು ಕೊಂಡಿಯ ಹಾಗೆ ಕೆಲಸ ಮಾಡ್ತಾರೆ ಅಂತ. ಈಗ ಇಷ್ಟೆಲ್ಲ ಯೋಜನೆ ಇದೆ, ಇಂಥದ್ದೆಲ್ಲ ಇದೆ ಅನ್ನುವಂಥದ್ದು ಅವರಿಗೆ ತಿಳಿಯಪಡಿಸುವುದು ಒಂದು. ತುಂಬ ಸಂದರ್ಭದಲ್ಲಿ ಏನಾಗ್ತದಂತೆ, ಆ ಯೋಜನೆಯನ್ನು ಪಡೆಯುವುದರ ಬಗ್ಗೆ ಅವರಿಗೆ ಹೇಗೆ ಅಂತ ಗೊತ್ತಾಗಿರುವುದಿಲ್ಲ. ಅಂಥೇಳಿದರೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಅನ್ನುವಂಥದ್ದನ್ನು ಹೇಳಿದರೆ ಅಪ್ಲಿಕೇಶನ್ ಯಾವಾಗ ಹಾಕಬೇಕು, ಹೇಗೆ ಹಾಕಬೇಕು, ಹಾಕಿದ ಮೇಲೆ ಏನು ಮಾಡಬೇಕು, ಫಾಲೋಅಪ್ ಎಷ್ಟು ಮಾಡಬೇಕು, ಅದನ್ನು ಸಿಗಬೇಕಾದ್ರೆ ನನಗೇನು ಅದಕ್ಕೆ ಇದು ಬೇಕು ಅನ್ನೋದು ನಾವು ಫಸ್ಟಿಗೆ ಹೇಳುವ ಒಂದು ಅಪ್ಲಿಕೇಶನ್ ಹಾಕಬೇಕು. ಅಥವಾ ಉಳಿದದ್ದು ಆ್ಯಕ್ಷನ್, ಅವರು ಆ್ಯಕ್ಷನ್ ಮಾಡದಿದ್ದರೆ ನಿಮ್ಮವರು ಅದರ ಜೊತೆಗೆ ಹೋಗಿ ಅವರ ಹಿಂದೆ ಬೆನ್ನೆಲುಬಾಗಿ ನಿಲ್ತಾರೆ. ಖಂಡಿತವಾಗಿ ನಿಲ್ತಾರೆ. ಇಲ್ಲಿ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ನೀವು. ಇಲ್ಲಿ ಏನು ಹೇಳಿದರೆ, ಈಗ ಏನು ಇಲಾಖೆ ಸೌಲಭ್ಯ ಉಂಟು ಅಂಥೇಳಿ ನಮ್ಮ ಕೃಷಿ ಅಧಿಕಾರಿ ಏನು ಮಾಡ್ತಾರೆ ಹೇಳಿದರೆ, ಎಲ್ಲ ಇಲಾಖೆಗಳೊಟ್ಟಿಗೆ ಸಂಪರ್ಕ ಇಟ್ಕೊಂಡು, ಅಲ್ಲಿ ಅದು ಕೃಷಿ ಇಲಾಖೆನೋ ಅಥವಾ ತೋಟಗಾರಿಕೆ ಇಲಾಖೆ ಸಂಪರ್ಕ ಇಟ್ಕೊಂಡು ಏನೆಲ್ಲ ಸೌಲಭ್ಯಗಳು, ಉದಾಹರಣೆಗೆ ಮುಂಗಾರು ಬಂತು, ಈಗ ಮುಂಗಾರಿಗೆ ಏನೇನು ಸೌಲಭ್ಯಗಳು ಬರ್ತವೆ, ಉದಾಹರಣೆಗೆ ಹಿಂಗಾರಿಗೆ ಏನೆಲ್ಲ ಬರ್ತವೆ, ಇದನ್ನೆಲ್ಲ ಪಟ್ಟಿ ಮಾಡಿಕೊಂಡು ಬರ್ತಾರೆ. ಈ ವಿಚಾರಗಳನ್ನೆಲ್ಲವನ್ನು ಕೂಡ ನಮ್ಮಲ್ಲಿ ಒಕ್ಕೂಟಗಳಂತ ನಾವು ಮಾಡಿದ್ದೇವೆ. ಅಂದರೆ ಸುಮಾರು 25-30 ಈ ಸಂಘಗಳು ಸೇರಿ ಒಂದು ಒಕ್ಕೂಟ ಫೆಡರೇಷನ್ ಅಂತ ಆಗ್ತದೆ. ಅದು ಅನ್ರಿಜಿಸ್ಟರ್ಡ್, ಬಟ್ ನಾವಲ್ಲಿ ಅದನ್ನು ಒಂದು ಸಂಘಟನೆ ಮಾಡ್ತೇವೆ. ಆ ಒಕ್ಕೂಟದ ಮೂಲಕ ಈ ಮಾಹಿತಿ ಎಲ್ಲರಿಗೂ ಹೋಗ್ತದೆ. ನಮ್ಮ ಕೃಷಿ ಅಧಿಕಾರಿಗಳು ಹೋಗ್ತಾರೆ, ನಂತರ ನಮ್ಮ ವಲಯ ಮೇಲುಜಾರಕರ ಮೂಲಕ ಈ ವಲಯ ಎಲ್ಲ ವಲಯಗಳಿಗೆ ಕೂಡ, ಈಗ ಒಂದು ತಾಲೂಕಲ್ಲಿ 7-8 ವಲಯಗಳು ಇರ್ತವೆ, ಆ ಎಲ್ಲ ವಲಯಗಳಿಗೆ ಈ ಮಾಹಿತಿ ಸ್ಪ್ರೆಡ್ ಮಾಡ್ತಾರೆ. ನಂತರ ಯಾರಿಗೆಲ್ಲ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದೆಲ್ಲ ಪಟ್ಟಿಗಳ ಕ್ರೋಢೀಕರಣ ಆಗ್ತದೆ. ಆ ಪಟ್ಟಿ ಕ್ರೋಢೀಕರಣ ಆಗಿ ನಮ್ಮ ಕೃಷಿ ಅಧಿಕಾರಿಗೆ ಬರ್ತದೆ. ಅವರು ಇಟ್ಕೊಂಡು ಆ ಲಿಸ್ಟನ್ನು ಮಾಡಿಕೊಂಡು ಅವರು ನಮ್ಮ ಡಿಪಾರ್ಟ್ಮೆಂಟಿಗೆ ಹೋಗ್ತಾರೆ. ಸರ್ ನೋಡಿ, ಇಷ್ಟು ವರ್ಷ ನಾನು ನಮ್ಮ ರೈತರಿಗೆ ಆಸಕ್ತಿ ಇರಬೇಕು. ಆಗ ಅವ್ರು ಹೇಳ್ತಾರೆ, ನೀನು ನಿಮ್ಮ ಏನೆಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಬೇಕು, ನಿಮ್ಗೆ ಇಷ್ಟೇ ಡಾಕ್ಯುಮೆಂಟ್ ಬೇಕು, ಎಲ್ಲವನ್ನು ಸಂಗ್ರಹ ಮಾಡಿಕೊಡು ಅಂತ ಹೇಳ್ತಾರೆ. ಆಗ ನಮ್ಮ ಕೃಷಿ ಅಧಿಕಾರಿ ಏನು ಮಾಡ್ತಾರೆ, ಎಲ್ಲರಿಂದ ಸಂಗ್ರಹ ಮಾಡಿಕೊಂಡು ಮತ್ತೆ ಅದೇ ಚಾನಲ್ ವಾಪಸ್ ಬಂದು ರಿವರ್ಸ್ ಬಂದು ಮತ್ತೆ ಎಲ್ಲರಿಂದ ಸಂಗ್ರಹ ಮಾಡಿಕೊಂಡು ಮತ್ತೆ ಅದನ್ನು ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡ್ತಾರೆ. ನಾವು ರೈತ ಮತ್ತೆ ಹೋಗಿ ಅಲ್ಲಿ ನಿಂತು ಕಾದು ಮಾಡುವಂಥ ಪ್ರೇಮೆಯೇ ಬರುವುದಿಲ್ಲ, ನಾವು ಅದನ್ನು ಬಿಡುವುದಿಲ್ಲ. ಕೆಲ ಬಹಳ ಎಕ್ಸ್ಟ್ರೀಮ್ ಕೇಸಲ್ಲಿ ಕೆಲವರು ಹೋಗ್ತಾ ಹೇಳ್ತಾರೆ, ನಮಗೆ ಪರವಾಗಿಲ್ಲ, ನಮಗೆ ಪರಿಚಯ ಉಂಟು, ನಾವು ಹೋಗ್ತೇವೆ ಅಂತ ಹೇಳ್ತಾರೆ. ಬಟ್ ಎಲ್ಲಿ ಕೂಡ ಬಹಳ ರಿಮೋಟೆಸ್ಟ್ ಕೊಂಡು ಮತ್ತೆ ಅದನ್ನು ಡಿಪಾರ್ಟ್ಮೆಂಟಿಗೆ ಸಬ್ಮಿಟ್ ಮಾಡ್ತಾರೆ. ನಾವು ರೈತ ಮತ್ತೆ ಹೋಗಿ ಅಲ್ಲಿ ನಿಂತು ಕಾದು ಮಾಡುವಂಥ ಪ್ರೇಮೆಯೇ ಬರುವುದಿಲ್ಲ, ನಾವು ಅದನ್ನು ಬಿಡುವುದಿಲ್ಲ. ಕೆಲ ಬಹಳ ಎಕ್ಸ್ಟ್ರೀಮ್ ಕೇಸಲ್ಲಿ ಕೆಲವರು ಹೋಗ್ತಾ ಹೇಳ್ತಾರೆ, ನಮಗೆ ಪರವಾಗಿಲ್ಲ, ನಮಗೆ ಪರಿಚಯ ಉಂಟು, ನಾವು ಹೋಗ್ತೇವೆ ಅಂತ ಹೇಳ್ತಾರೆ. ಬಟ್ ಎಲ್ಲಿ ಕೂಡ ಬಹಳ ರಿಮೋಟೆಸ್ಟ್ ಲಾಸ್ಟ್ ಮೈಲ್ ಯಾರಿದ್ದಾನೆ, ಅವನಿಗೆ ಹೋಗಲಿಕ್ಕೆ ಆಗದವನು ಯಾರಿದ್ದಾನೆ, ಅಂಥವರಿಗೆ ನಮ್ಮ ಕೃಷಿ ಅಧಿಕಾರಿಗಳ ಮೂಲಕ ಅವರು ಹೋಗಿ ವ್ಯವಸ್ಥೆಯನ್ನು ಅವರಿಗೆ ಮುಟ್ಟಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಈಗ ತಾವು ಹೇಳಿದಾಗೆ ಎಲ್ಲ ಗೊತ್ತಿರ್ತದೆ ಏನು ಉಂಟು ಅಂತೇಳಿ, ಅಲ್ಲಿ ಹೋಗಿ ಅವರು ಮಾಡುವಂಥ ಪ್ರಯತ್ನ ಬರುವುದಿಲ್ಲ. ನಾವು ಬಹುತೇಕ ನೋಡ್ತೇವೆ, ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ, ಅದು ಉಡುಪಿಯಲ್ಲಿ ಈ ಭಾಗದಲ್ಲಿ ರೈತರು ಬಹಳ ಅಲ್ಲಿ ಹೋಗಿ ಏನು ಜಗಳ ಮಾಡಿ ಪಡ್ಕೊಳ್ಳೋದಿಲ್ಲ ವ್ಯವಸ್ಥೆಗಳನ್ನು. ಅದನ್ನು ಬಯಲುಸೀಮೆಗೆ ಹೋದರೆ ಅವ್ರ ಹಕ್ಕಲ್ಲಿ ಹೋಗಿ ಹೇಳ್ತಾರೆ, ನನಗೆ ಈರುಳ್ಳಿ ನನ್ನ ಹೆಸರಿಗೆ ಇಷ್ಟು ರಾಗಿ ಬಂದಿದೆ, ಎಲ್ಲಿ ಉಂಟು ನಂದು ಸೀದಾಗ ಹೇಳ್ತಾರೆ. ನನ್ನ ರೈತರು ಇಲ್ಲಿಯವರು ಖಂಡಿತವಾಗಿ ಅವರು ಕೇಳುವುದಿಲ್ಲ, ಬಂದರು ಇಲ್ಲ ಹೇಳಿದರೆ ಹೌದು ಸ್ವಾಮಿ, ಇಲ್ಲ ಹೇಳಿ ಹಿಂದೆ ಬರುವಂತಹ ಜಾಯಮಾನದವರು. ಆದರೆ ನಮ್ಮ ಕೃಷಿ ಅಧಿಕಾರಿಗಳು ಏನು ಮಾಡ್ತಾರೆ, ನೋಡಿ ನೋಡಿ ನಿಮ್ಮ RTCಗೆ ಇಷ್ಟು ಬಂದಿದೆ, ಅದು ನಿಮ್ಮ ಹಕ್ಕು, ಅದು ನೀ ಅಲ್ಲಿ ಹೋಗಿ ಅದನ್ನು ಅದರ ಪ್ರಯೋಜನ ಪಡ್ಕೊಳ್ಳಬೇಕಂದು ಹೇಳ್ತಾರೆ. ಜೊತೆಗೆ ನಮ್ಮ ಒಕ್ಕೂಟದಲ್ಲಿ ನಾವು ಒಬ್ಬ ಸದಸ್ಯನನ್ನು ಒಂದು ಇಲಾಖಾ ಸಂಪರ್ಕ ಅಂತೇಳಿ ಒಂದು ಒಬ್ಬರನ್ನು ಮಾಡಿದ್ದೇವೆ. ಅವರೇನು ಮಾಡ್ತಾರೆ ಅಂತ ಹೇಳಿದರೆ, ಸ್ಥಳೀಯ ರೈತ ಸಂಪರ್ಕ ಕೇಂದ್ರ ಇರ್ತದೆ ಹೋಬಳಿಯಲ್ಲಿ, RSK ಅಂತ ನೀವು ಏನು ಹೇಳ್ತೀರಿ, ಹೋಬಳಿ ಮಾಡ್ತದೆ ಇರುತ್ತೆ, ಅವರಿಗೆ ಫೋನ್ ಮಾಡಿ ಕೇಳ್ತಾರೆ ಏನೆಲ್ಲ ಬಂದಿದೆ, ಏನೆಲ್ಲ ವ್ಯವಸ್ಥೆ ಉಂಟು. ಅವರ ಮೂಲಕ ಕೂಡ ನಾವು ಇದನ್ನು ಮುಟ್ಟಿಸುವಂಥ ಅಂದರೆ ಇಲಾಖಾ ಪ್ರತಿನಿಧಿ ಅಂತ ಅವನು ಹೇಳ್ತೇನೆ, ಅವನಿಗೆ ಅವನು ಫೋನ್ ಮಾಡಿ ಕೇಳ್ತಾನೆ, ಅಲ್ಲಿ ಹೋಗಬೇಕಾಗಿಲ್ಲ, ಹೋದರೂ ಹೋಗ್ತಾನೆ, ಇಲ್ಲಂತ ಫೋನ್ ಮಾಡಿ ಕೇಳಿಕೊಂಡು ಏನೆಲ್ಲ ಉಂಟು ಇಲ್ಲಿ ಅದನ್ನು ಕೂಡ ಮಾಡಿಸುವಂಥ ವ್ಯವಸ್ಥೆಗಳನ್ನು ಮಾಡ್ತಾರೆ. ಈಗ ಭಾಳ ಸುಲಭವಾಗಿದೆ, ಎಲ್ಲರಿಗೂ ಕೂಡ ವ್ಯಾಟ್ಸಾಪ್ ಇದೆ, ಹಾಗಾಗಿ ನಮಗೇನು ಕಷ್ಟ ಆಗೋದಿಲ್ಲ. ಎಲ್ಲರಿಗೂ ಕೂಡ ವ್ಯಾಟ್ಸಾಪಲ್ಲಿ ನಮ್ಮ ಕೃಷಿ ಅಧಿಕಾರಿಗಳು, ಒಕ್ಕೂಟದ ಅಧ್ಯಕ್ಷರಿಗೆ, ಎಲ್ಲರಿಗೂ ಮಾಹಿತಿಯನ್ನು ರವಾನೆ ಮಾಡ್ತಾರೆ. ಇನ್ನು ಬಹಳ ವೇಗವಾಗಿ ಅವರು ನಮಗೆ ಟ್ರೆಂಡ್ ಹೇಗೆ ಚೇಂಜ್ ಆಗಿದೆ ಅಂತ ಹೇಳಿದರೆ, ನಮ್ಮ ಇಲಾಖಾ ಅಧಿಕಾರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ. ಈಗ ಅವರಿಗೆ ಹೋಗಬೇಕಾಗಿಲ್ಲ, ಅವರಿಗೆ ಫೋನ್ ಮಾಡಿ ಹೇಳ್ತಾರೆ ನಮ್ಮ ಕೃಷಿಯಾಧಿಕಾರಿ ಅವರಿಗೆ, ನೋಡಿ ಇಂಥದ್ದು ಬಂದಿದೆ ನಿಮ್ಮ ರೈತರಿಗೆ ಹೇಳಿ. ಈಗ ನಾನು ಬರುವಾಗ ನನಗೆ ಒಂದು ಮಾಹಿತಿ ಬಂತು, ನಮ್ಮ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಮ್ಮ ಉಡುಪಿಯಲ್ಲಿ ಸಹ್ಯಾದ್ರಿ ಬ್ರಹ್ಮ ಎಂಬ ಒಳ್ಳೆಯ ಕುಚ್ಚಲಕ್ಕಿಯ ಒಂದು ಬಿತ್ತನೆ ಬೀಜ ಸಿಕ್ಕಿದೆ ಇದೆ, ದಯವಿಟ್ಟು ನಿಮ್ಮ ರೈತರಿಗೆ ತಿಳಿಸಿ ಅಂತೇಳಿ ನಾನು ಎಲ್ಲರಿಗೂ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದೆ. ಯಾರಿಗೆ ಆಸಕ್ತಿಯರಿದ್ದಾರೆ ದಯವಿಟ್ಟು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ನಿಮಗೆ ಬೇಕಾದನ್ನು ತಗೊಂಡು ಹೋಗಿ ಅಂತೇಳಿ. ಈ ಥರದ ಒಂದು ನಾನು ಹೇಳಬೇಕು ಹೇಳಿದರೆ ನಮ್ಮ ಉಡುಪಿಯಲ್ಲಿ ಸಹ್ಯಾದ್ರಿ ಬ್ರಹ್ಮ ಎಂಬ ಒಳ್ಳೆಯ ಕುಚ್ಚಲಕ್ಕಿಯ ಒಂದು ಬಿತ್ತನೆ ಬೀಜ ಸಿಕ್ಕಿದೆ ಇದೆ, ದಯವಿಟ್ಟು ನಿಮ್ಮ ರೈತರಿಗೆ ತಿಳಿಸಿ ಅಂತೇಳಿ ನಾನು ಎಲ್ಲರಿಗೂ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದೆ. ಯಾರಿಗೆ ಆಸಕ್ತಿಯರಿದ್ದಾರೆ ದಯವಿಟ್ಟು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ನಿಮಗೆ ಬೇಕಾದನ್ನು ತಗೊಂಡು ಹೋಗಿ ಅಂತೇಳಿ. ಈ ಥರದ ಒಂದು ದಯವಿಟ್ಟು ನಿಮ್ಮ ರೈತರಿಗೆ ತಿಳಿಸಿ ಅಂತೇಳಿ ನಾನು ಎಲ್ಲರಿಗೂ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದೆ. ಯಾರಿಗೆ ಆಸಕ್ತಿಯರಿದ್ದಾರೆ ದಯವಿಟ್ಟು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ನಿಮಗೆ ಬೇಕಾದನ್ನು ತಗೊಂಡು ಹೋಗಿ ಅಂತೇಳಿ. ಈ ಥರದ ಒಂದು ನಾನು ಹೇಳಬೇಕು ಹೇಳಿದರೆ ಇಂಟಗ್ರಲ್ ಪಾರ್ಟ್ ಈ ನಮ್ಮ ಏನು ನಮ್ಮ ಸರ್ಕಾರಿ ಇಲಾಖೆಗಳು ಕೃಷಿ ವಿಜ್ಞಾನ ಕೇಂದ್ರಗಳು ಅಥವಾ ಇನ್ನು ಹೋಗಿ ನಿಮಗೆ ಬೇಕಾದನ್ನು ತಗೊಂಡು ಹೋಗಿ ಅಂತೇಳಿ. ಈ ಥರದ ಒಂದು ನಾನು ಹೇಳಬೇಕು ಹೇಳಿದರೆ ಇಂಟಗ್ರಲ್ ಪಾರ್ಟ್ ಈ ನಮ್ಮ ಏನು ನಮ್ಮ ಸರ್ಕಾರಿ ಇಲಾಖೆಗಳು ಕೃಷಿ ವಿಜ್ಞಾನ ಕೇಂದ್ರಗಳು ಅಥವಾ ಯೂನಿವರ್ಸಿಟೀಸ್ ನಮ್ಮ ಒಂದು ಆಂತರಿಕ ಭಾಗವಾಗಿ ಬಿಟ್ಟಿದೆ ನಮಗೆ. ಅವರಿಗೂ ಕೂಡ ಆ ಒಂದು ಸಂಬಂಧವನ್ನು ನಾವು ಬೆಳೆಸಿಕೊಂಡಿದ್ದೇವೆ, ಈಗ ಭಾಗವಾಗಿ ಬಿಟ್ಟಿದೆ ನಮಗೆ. ಅವರಿಗೂ ಕೂಡ ಆ ಒಂದು ಸಂಬಂಧವನ್ನು ನಾವು ಬೆಳೆಸಿಕೊಂಡಿದ್ದೇವೆ. ಈಗ ಇಷ್ಟು ವರ್ಷಗಳಲ್ಲಿ ನಿಮ್ಮ ಈ ಕೃಷಿ ಪ್ರಗತಿ ಬಂಧು ಅನ್ನುವಂಥ ಒಂದು ಸಂಘಟನೆ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ನಿಮಗೆ ಅನ್ನಿಸ್ತದೆ ಸರ್? ಈ ಒಂದು ಸಂಘಟನೆ ನಮ್ಮ ಊರುಗಳಲ್ಲಿ ನಿಮ್ಮ ಈ ಕೃಷಿ ಪ್ರಗತಿ ಬಂಧು ಅನ್ನುವಂಥ ಒಂದು ಸಂಘಟನೆ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ನಿಮಗೆ ಅನ್ನಿಸ್ತದೆ ಸರ್? ಈ ಒಂದು ಸಂಘಟನೆ ನಮ್ಮ ಊಹನೆಗೂ ನಿಲುಕದ್ದು, ಅಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ. ನಾವು ಅಂತ ಹೇಳಿದರೆ ಈ ಆರಂಭದಲ್ಲಿ ಮಾಡುವಾಗ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ನಿಮಗೆ ಅನ್ನಿಸ್ತದೆ ಸರ್? ಈ ಒಂದು ಸಂಘಟನೆ ನಮ್ಮ ಊಹನೆಗೂ ನಿಲುಕದ್ದು, ಅಷ್ಟು ಎತ್ತರಕ್ಕೆ ಬೆಳೆದು ನಿಂತಿದೆ. ನಾವು ಅಂತ ಹೇಳಿದರೆ ಈ ಆರಂಭದಲ್ಲಿ ಮಾಡುವಾಗ ಇದು ಈ ಒಂದು ಸಂಘಟನೆ ಕೇವಲ ಒಂದು ವಾರಕ್ಕೊಮ್ಮೆ ಸೇರ್ತಾರೆ, ಶ್ರಮ ವಿನಿಮಯ ಮಾಡ್ತಾರೆ, ಒಂದು ಮನೆಗೆ ಹೋಗ್ತಾರೆ. ಒಂದು ವಾರಕ್ಕೊಮ್ಮೆ ಸೇರ್ತಾರೆ, ಶ್ರಮ ವಿನಿಮಯ ಮಾಡ್ತಾರೆ, ಒಂದು ಮನೆಗೆ ಹೋಗ್ತಾರೆ, ಅಲ್ಲಿ ಏನು ಸೌದೆ ಕಡಿತಾರೆ ಅಥವಾ ಮನೆ ಕಟ್ತಾರೆ ಅದು ಗೊಬ್ಬರ ಹಾಕ್ತಾರೆ ಅಷ್ಟು. ಮತ್ತು ಒಂದು 10 ರೂಪಾಯಿ 20 ರೂಪಾಯಿ ಉಳಿತಾಯ ಮಾಡ್ತಾರೆ ವಾರಕ್ಕೆ, ಸ್ವಲ್ಪ ಸಾಲ ತಗೊಳ್ತಾರೆ, ಏನು ಮಾಡ್ತಾರೆ ಅಂದ್ಕೊಂಡಿದ್ವಿ. ಆದರೆ ನಾವು ಆರಂಭದಲ್ಲಿ ಇದಕ್ಕೊಂದು ಗೈ ಮತ್ತು ಎಲ್ಲ ಕೊಡಿಸ್ತೇವೆ ಅಂತೇಳಿ. ಆದರೆ ಈಗ ಕಳೆದ ಒಂದು 10-20 ವರ್ಷಗಳಲ್ಲಿ ನಾವು ಗಮನಿಸಿದಾಗ ಈ ಪ್ರಗತಿ ಬಂಧುಗಳು ಅವರೆಲ್ಲ ಸೆಲ್ಫ್ ರಿಲಯಂಟ್ ಆಗಿದ್ದಾರೆ, ಅಂದರೆ ಒಂದು ಸಸ್ಟೈನಬಲ್ ಆಗಿ ಸುಸ್ಥಿರವಾಗಿದ್ದಾರೆ ಅವರೆಲ್ಲ. ಅವರಿಗೆ ಏನು ಬೇಕು ಬೇಡಗಳು ಎಲ್ಲಿ ದೊರಕ್ತದೆ ಈ ಎಲ್ಲ ಬಗ್ಗೆ ಅರಿವಿದೆ. ಮೊದಲು ನನ್ನ ಕೃಷಿ ಅಧಿಕಾರಿ ಅವರಿಗೆ ಅವರೆಲ್ಲ ಸೆಲ್ಫ್ ರಿಲಯಂಟ್ ಆಗಿದ್ದಾರೆ, ಅಂದರೆ ಒಂದು ಸಸ್ಟೈನಬಲ್ ಆಗಿ ಸುಸ್ಥಿರವಾಗಿದ್ದಾರೆ ಅವರೆಲ್ಲ. ಅವರಿಗೆ ಏನು ಬೇಕು ಬೇಡಗಳು ಎಲ್ಲಿ ದೊರಕ್ತದೆ ಈ ಎಲ್ಲ ಬಗ್ಗೆ ಅರಿವಿದೆ. ಮೊದಲು ನನ್ನ ಕೃಷಿ ಅಧಿಕಾರಿ ಅವರಿಗೆ 1 ಗಂಟೆ ಮಾತಾಡಬೇಕಿದೆ ಏನು ಉಂಟಂತ, ಈಗ ಏನು ಹೇಳಬೇಕಾಗಿಲ್ಲ, ಸ್ವಲ್ಪ ವಿಷಯ ಹೇಳಿ ಸಾಕು ಅವರಿಗೆ ಅರ್ಥ ಆಗಿಬಿಡ್ತದೆ ಬೇಗ ಅವರಿಗೆ ಗೊತ್ತು. ಈಗ ಏನು ಹೇಳಬೇಕಾಗಿಲ್ಲ, ಸ್ವಲ್ಪ ವಿಷಯ ಹೇಳಿ ಸಾಕು ಅವರಿಗೆ ಅರ್ಥ ಆಗಿಬಿಡ್ತದೆ ಬೇಗ ಅವರಿಗೆ ಗೊತ್ತಾಗಿಬಿಡ್ತದೆ. ಏನು ಇಲಾಖೆಗಳಿಗೆ ಅವ್ರು ಹೋಗ್ತಾರೆ ಭೇಟಿ ಕೊಡ್ತಾರೆ ಅವರು ಕೂಡ ಆ ಒಂದು ಲೈನಿಗೆ ಈಗ ಸ್ಟ್ರೀಮ್ ಲೈನಿಗೆ ಬಂದಿದ್ದಾರೆ. ಹಾಗಾಗಿ ನಮಗೆ ಈ ಬಹಳ ಏನು ಏನು ಏನು ಇವರಿಗೆ ಬಹಳ ಟ್ರೈನಿಂಗ್ ಕೊಡಬೇಕು, ಬಹಳ ಬಹಳ ಏನು ಏನು ಏನು ಇವ್ರಿಗೆ ಬಹಳ ಟ್ರೈನಿಂಗ್ ಕೊಡಬೇಕು, ಬಹಳ ಇದು ಮಾಡಬೇಕಂತ ಹೇಳಿನಿಲ್ಲ. ಮತ್ತು ಆ್ಯಪ್ಗಳ ಯೂಸ್ ಬಗ್ಗೆ ನಾವು ಅವರಿಗೆ ಅವೇರ್ನೆಸ್ ಕೊಟ್ಟಿದ್ದೇವೆ. ತುಂಬ ಆ್ಯಪ್ಗಳು ಬರ್ತವೆ, ನೀವು ನೋಡಿರ್ಬೋದು ನಮ್ಮಲ್ಲಿ ತುಂಬ ನಮ್ಮ ಫಾರ್ಮರ್ ಅಂತ ಬರ್ತದೆ, ಮತ್ತು ಫಾರ್ಮ್ ಟಿ ವಿ ಅಂತ ಬಂದಿದೆ. ಒಳ್ಳೊಳ್ಳೆ ಆ್ಯಪ್ಗಳಿದ್ದಾವೆ, ಎಲ್ಲ ಆ್ಯಪ್ಗಳನ್ನು ಕೂಡ ನಾವು ಅವ್ರಿಗೆ ಕೊಡಿಸ್ತೀವಿ. ಅವರಿಗೆ ಈಗ ಅದನ್ನು ಹೇಗೆ ಯೂಸ್ ಮಾಡೋದು, ಏನು ಮಾಡಬೇಕಂತೇಳಿ ಕೂಡ ಅವರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ಅವರಿಗೆ ಬೇಕಾದ ಹಾಗೆ ಅವರು ಎಲ್ಲಿವರೆಗೆ ಅಂತೇಳಿದರೆ ನಮ್ಮ ರೈತರು ಒಂದೇನೋ ರೋಗ ಬಂದರೆ, ಏನಾದರೂ ಭತ್ತಕ್ಕೆ ಉದಾಹರಣೆ ರೋಗ ಬಂದರೆ ಅದರ ಫೋಟೋ ತೆಗೆದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕಳಿಸಿ ಅವರಿಂದ ಆನ್ಸರ್ ಪಡೆಯುವಷ್ಟು ಶಕ್ತರಾಗಿದ್ದಾರೆ. ಸೊ ಇದು ದಿಸ್ ಈಸ್ ದ ಡೆವಲಪ್ಮೆಂಟ್. ಯಾಕೆ ಅಂದರೆ ಈ ಹ್ಯಾಂಡ್ ಹೋಲ್ಡಿಂಗ್ ಬಲವರ್ಧನೆ ಎಲ್ಲಿವರೆಗೆ ಅಂದರೆ ನಾವು ಅಷ್ಟು ಅವರನ್ನು ಇದು ಮೋಟಿವೇಟ್ ಮಾಡಿದ್ದೀವಿ. ಈಗ ಅವರು ಈ ಹಂತಕ್ಕೆ ಬಂದು ಅವರು ಮುಟ್ಟಿದ್ದಾರೆ. ಒಳ್ಳೆಯದು ಸರ್. ಮುಖ್ಯವಾಗಿ ರೈತರ ಒಂದು ಪ್ರಗತಿಗಾಗಿ ನಡೆಸ್ತಾ ಇರುವಂಥ ಒಂದು ಸಂಸ್ಥೆ, ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಲಿ, ಮುಂದೆ ಕೂಡ ಇದಕ್ಕಿಂತ ಹೆಚ್ಚು ಅಭಿವೃದ್ಧಿಯಾಗಿ ನಮ್ಮ ರೈತರ ದೇಶ ಅಂತ ಹೇಳುವಂಥ ನಮ್ಮ ಭಾರತ ದೇಶ ಈ ಥರದ ಒಂದು ಕಾರ್ಯಕ್ರಮಗಳಿಂದ ಮುಂದುವರಿಯಲಿ ಅಂತೇಳಿ ಆಶಿಸುತ್ತೇನೆ. ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್. ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಲಿ, ಮುಂದೆ ಕೂಡ ಇದಕ್ಕಿಂತ ಹೆಚ್ಚು ಅಭಿವೃದ್ಧಿಯಾಗಿ ನಮ್ಮ ರೈತರ ದೇಶ ಅಂತ ಹೇಳುವಂಥ ನಮ್ಮ ಭಾರತ ದೇಶ ಈ ಥರದ ಒಂದು ಕಾರ್ಯಕ್ರಮಗಳಿಂದ ಮುಂದುವರಿಯಲಿ ಅಂತೇಳಿ ಆಶಿಸುತ್ತೇನೆ. ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್. ದೇಶ ಅಂತ ಹೇಳುವಂಥ ನಮ್ಮ ಭಾರತ ದೇಶ ಈ ಥರದ ಒಂದು ಕಾರ್ಯಕ್ರಮಗಳಿಂದ ಮುಂದುವರಿಯಲಿ ಅಂತೇಳಿ ಆಶಿಸುತ್ತೇನೆ. ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೃಷಿಕರಿಗೆ ದೊರಕುವ ಸೌಲಭ್ಯಗಳ ಮಾಹಿತಿ ಕುರಿತು ಮನೋಜ್